ಲಾಭ ಕಂಡ್ಕೊಂಡಿದ್ದಾರ ಅದನ್ನ ನೀವು ಇಳುವರಿ ಅದನ್ನ ಇಳಿಸಕ್ ಆಗತ್ತೆ. ನೀವು ಅದನ್ನ ನಿಮ್ ಹೊಲದಲ್ಲಿ ಇಳಿಸಬೇಕು ಅದನ್ನ. ಅದು ಕರೆಕ್ಟ್, ನೀವು ಹೇಳಿ ಕರೆಕ್ಟ್. ಇದಕ್ಕೆ ನಾವು ರೈತರಿಗೆ ಇವಾಗ ಮಾಹಿತಿ ಬೇಕು ಅಂದ್ರೆ ನಮ್ಮ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಬಂದ್ರೆ ಅಲ್ಲಿ ನಮ್ಮಲ್ಲಿ ಬೇಕಾದಷ್ಟು ನಮ್ಗೆ ಏನೋ ಎಕ್ಸ್ಟೆನ್ಷನ್ ಡಿವಿಷನ್ ಐತೆ, ಅಲ್ಲಿ ರೈತರ ಲಿಸ್ಟ್ ಗಳಿದಾವೆ. ಅಂದ್ರೆ ಫಾರ್ ಎಕ್ಸಾಂಪಲ್ ನಾನು ನೀವು ಹೇಳ್ದಂಗೆ ಒಬ್ಬ ರೈತರ ಏನಪ್ಪ ಅಂದ್ರೆ ನೀವು ಮಲ್ಬರಿ ಅಂದ್ರೆ ರೇಷ್ಮೆ ಮಾಡ್ಬೇಕು ಅಂತ ಆಗಿತ್ತು ಆಸೆ ಇಪ್ಪನ್ನೆರಡು ರೈತರು ನಮ್ಮಲ್ಲಿ ಇದಾರೆ, ಅವ್ರನ್ನ ನಾವು ಅವ್ರಿಗೆ ಸುಳ್ಳು ಕೊಡ್ತೀವಿ. ಅಷ್ಟೇ ಅಲ್ಲದಲ್ಲಿ ನಾವು ಮೀನು ಸಾಕಾಣಿಕೆ ಮಾಡ್ಬೇಕು ಅಂದ್ರೆ ಮೀನು ಎಲ್ಲಿ ಸಿಗ್ತವೆ ಯಾವ ರೀತಿ ಮಾಡ್ಬೇಕು. ಇನ್ನೊಂದು ಜೇನು ಸಾಕಾಣಿಕೆ ಕೂಡ ಅವಕಾಶ ಇದೆ, ನೀವು ಅಣಬೆ ಬೇಸಾಯ ಮಾಡಬಹುದು, ನೀವು ಕಾಂಪೋಸ್ಟ್ ಗೊಬ್ಬರ ತಯಾರು ಮಾಡಬಹುದು. ಅದೇ ಅದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ, ಕಾಂಪೋಸ್ಟ್ ಕಾಂಪೋಸ್ಟ್ ಅದ್ರ ಬಗ್ಗೆ ಹೇಳ್ತೀನಿ. ಈಗ ಏನು ಅಂದ್ರೆ ರೈತರು ಯಾವ ಸರಿಯಾದ ರೀತಿ ಕಾಂಪೋಸ್ಟ್ ಮಾಡ್ತಾ ಇಲ್ಲ. ಇನ್ನು ಒಂದು, ನೀವು ನಿಮ್ಮ ಹೊಲದಲ್ಲಿ ಬಂದಂತ ಈಗ ಏನು ತ್ಯಾಜ್ಯ ಅಥವಾ ಹುಲ್ಲು ಅಂತ ಇದೆಯಲ್ಲ, ಅದಕ್ಕೂ ಕೂಡ ನಾವು ಶೇಖರಣೆ ಮಾಡೋ ಒಂದು ಸಮಯ ನೀವು ಇಲ್ಲಿ ಉಪಯೋಗಿಸ್ಕೋಬಹುದಲ್ಲ. ಯಾಕಂದ್ರೆ ಈಗ ಹುಲ್ಲುಗಳಿಗೆ ಬಹಳ ಬೇಡಿಕೆ ಇದೆ, ಎಲ್ಲ ಈಗ ಏನು ಹೈನುಗಾರಿಕೆ ಮಾಡೋ ಒಂದು ಪ್ರಯತ್ನದಲ್ಲಿ ಇದ್ದಾರೆ. ಎಲ್ಲ ಕಡೆ ಈಗ ಹುಲ್ಲಿನ ಮೇವಿನ ಒಂದು ಅವಶ್ಯಕತೆ ಇದೆ. ಇದು ಕೂಡ ನೀವು ನೀವೇ ರೈತರಾಗಬೇಕಾಗಿಲ್ಲ, ನೀವು ರೈತರ ಹೊಲದಿಂದ ತಂದ ಶೇಖರಣೆ ಕೂಡ ನೀವು ಮಾಡಬಹುದು. ಒಬ್ರು ಆಸಕ್ತಿ ಇದ್ದವರು ಮಾಡಬಹುದು, ಈ ರೀತಿ ಮಾಡಬಹುದು. ಏನ್ ಹೈನುಗಾರಿಕೆ ಹೇಳ್ದಂಗೆ ಹಾಲಿನ ಬೆಲೆ ಚೆನ್ನಾಗಿದೆ. ಏನಂದ್ರೆ ಈಗ ಬೇಸಿಗೆ ಕಾಲದಲ್ಲಿ ಏನಾಗುತ್ತೆ, ಸರಿಯಾದ ಹೈನುಗಳನ್ನ ಸರಿ ಮೇಂಟೈನ್ ಮಾಡ್ತಾ ಇದ್ರೆ ಮತ್ತೆ ಹಸಿರು ಗೊಬ್ಬರ ಕೊಡ್ತಾ ಇದ್ರೆ ನಿಮ್ಗೆ ಗೊತ್ತ ಹಾಲಿನ ಪ್ರಮಾಣ ಬಹಳ ಕಡಿಮೆ ಆಗ್ಬಿಡುತ್ತೆ. ಅದರಿಂದ ಅವರು ಈಗ ಹೊಂಡಗಳನ್ನ, ಕೃಷಿ ಹೊಂಡಗಳು ಡಿಪಾರ್ಟ್ಮೆಂಟ್ ಗಳು ಬಹಳಷ್ಟು ಕೊಡ್ತಾ ಇದ್ದಾರೆ, ಸಬ್ಸಿಡಿ ಕೊಡ್ತಾ ಇದ್ದಾರೆ, ಮತ್ತೆ ಅವ್ರು ಮಾಡ್ಕೊಡ್ತಾ ಇದಾರೆ. ಅದರಿಂದ ಮಾಡ್ಕೊಂಡು ಅವರು ಬಹಳಷ್ಟು ಉಪಯೋಗ ನಾವು ಪಡ್ಕೋಬಹುದು. ಅದೇ ಅದೇ ಅದೇ, ಇದು ಒಂದಾಯ್ತು. ಈಗ ಮಾಹಿತಿನೂ ಕೂಡ ಅವರಿಗೆ ಸಿಗ್ತದೆ, ತಮ್ಮ ಕೃಷಿ ವಿಶ್ವವಿದ್ಯಾಲಯದ ವತಿಯಿಂದ ಸಿಗ್ತದೆ. ಇದಲ್ಲದೆ ರೈತರು ಕೂಡ ಈಗ ಸೋಷಿಯಲ್ ಮಾಧ್ಯಮ ಇರ್ತದೆ, ಯೂಟ್ಯೂಬ್ ಇರ್ತದೆ, ಫೇಸ್ಬುಕ್ ಇರುತ್ತೆ ಅಥವಾ ಇನ್ಸ್ಟಾಗ್ರಾಮ್ ಇರುತ್ತೆ, ಯಾವುದೋ ಒಂದು ತರದಿಂದ ತಾವು ಮಾಹಿತಿಯನ್ನ ತಗೊಂಡ್ರೆ ನೀವು ಅಭ್ಯಾಸ ಮಾಡಿ ನಿಮಗೂ ಕೂಡ ಓ ಇಂತ ಕಡೆ ಮಾಡ್ತಾರಲ್ಲ ಅನ್ನೋ ಒಂದು ಉತ್ಸಾಹ ಬರುತ್ತೆ. ಅವ್ರ ತರ ಅಲ್ಲದೆ ಇದ್ರು ನಿಮ್ದೇ ತರ ಒಂದು ಪ್ರಯತ್ನ ಕೂಡ ಮಾಡಬಾರ್ದಲ್ಲ. ಹೌದಲ್ಲ. ಇದಲ್ಲದೆ ಡಾಕ್ಟರ್ ಚನ್ನಬಸಣ್ಣ ಅವರೇ, ನಾವು ಈಗ ಕೃಷಿ ಚಟುವಟಿಕೆಗಳು ಮುಗಿದ ನಂತರ ರೈತ ತನ್ನ ಹೊಲದಲ್ಲಿ ಯಾವ್ಯಾವ ಕೆಲಸವನ್ನ ಮಾಡ್ಕೊಳ್ಬಹುದು ಅಂತೀರಾ? ಈಗ ಇನ್ನೊಂದು ಕರೆಕ್ಟ್ ನೀವು ಹೇಳ್ದಂಗೆ ಈಗೆಲ್ಲ ಭೂಮಿ ಖಾಲಿ ಇರ್ತವೆ, ಖಾಲಿ ಇದ್ದಾಗ ಹಾಗೆ ಬಿಡಬಾರ್ದು. ಈಗೆಲ್ಲ ನಿಮ್ಗೆಲ್ಲ ಗೊತ್ತಿದೆ, ಮಾಗಿ ಉಳುಮೆ ಅನ್ನೋದು ರೈತರು ಚೆನ್ನಾಗಿ ಗೊತ್ತೇ ಗೊತ್ತಿದೆ. ಏನಪ್ಪಾ ಅಂದ್ರೆ ಬೇಸಿಗೆಯಲ್ಲಿ ಬೆಳೆ ಹಾರ್ವೆಸ್ಟ್ ಆದ್ಮೇಲೆ ಮಾಗಿ ಉಳುಮೆ ಅಂದ್ರೇನು? ಆಳವಾಗಿ ಉಳುಮೆ ಮಾಡಬೇಕು. ಈಗ ಇದು ಒಂದು ಕ್ವಶನ್ ಏನಪ್ಪಾ, ಪ್ರತಿ ವರ್ಷ ಮಾಡ್ಬೇಕಾ ಅಂತ? ಆಗ್ಬೇಕಾಗಿಲ್ಲ. ಈಗ ನಮ್ಮಲ್ಲಿ ಸುತ್ತ ಕೆಂಪು ಮಣ್ಣು ಇದ್ರೆ ಅವರು ಎರಡು ವರ್ಷಕ್ಕೊಂದ್ಸರಿ ಮಾಡಿದ್ರು ಸಾಕು. ಅದೇ ಕಪ್ಪು ಮಣ್ಣು ಇದ್ರೆ ಮೂರು ವರ್ಷ ಅಥವಾ ನಾಲ್ಕು ವರ್ಷಕ್ಕೊಂದ್ಸರಿ ಮಾಡಬೇಕು. ಈಗ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ, ಆಳವಾಗಿ ಉಳುಮೆ ಮಾಡೋದ್ರಿಂದ ಈಗ ಕರ್ಕೆ ಇದೆ, ಜೇಕು ಇಂಥವೆಲ್ಲ ಇರ್ತಾವಲ್ಲ, ಅದು ಮೇಲ್ಗಡೆ ಬರ್ತದೆ, ಮೇಲ್ಗಡೆ ಬಂದು ಒಣಗ್ತದೆ. ಮೇಲೆ ಒಣಗಾದ್ಮೇಲೆ ಅವ್ರು ಅವಶ್ಯವಾಗಿ ಅದನ್ನ ಎತ್ತಿ ಅದು ಒಂದ್ ಕಡೆ ಸುಡ್ಬೇಕು. ಹೀಗೆ ಮಾಡಿದ್ರೆ ವರ್ಷದಿಂದ ವರ್ಷಕ್ಕೆ ಕಡಿಮೆ ಆಗುತ್ತೆ. ಇನ್ನೊಂದು ಎರಡನೇ ಪಾಯಿಂಟ್ ಏನಪ್ಪ ಅಂದ್ರೆ, ಅವ್ರಿಗೆ ಡ್ರಿಪ್ ಪೈಪ್ಸ್ ಗಳು, ಬಹಳಷ್ಟು ಜನ ಡ್ರಿಪ್ ಹಾಕಿರ್ತಾರಲ್ಲ, ಆ ಪೈಪ್ ಗಳು ಇರ್ತವೆ, ಟ್ರೈಪ್ ಹಾಗೆ ಬಿಟ್ಟಿರ್ತಾರೆ, ಅದೆಲ್ಲ ಹಂಗೆ ಒಣಗ್ಬಿಟ್ಟು ಅಥವಾ ಸುಟ್ಟಂಗ ಇದಾವೆ ಹೋಗ್ತವೆ. ಅದ್ರ ಬದಲು ಅದನ್ನ ಒಂದ್ ಕಡೆ ಸುತ್ತಿ ಒಂದ್ ಕಡೆ ಇಡಬೇಕು, ಇಟ್ಟು ಆಮೇಲೆ ಏನ್ ಮಾಡ್ಬೇಕು ಅಂದ್ರೆ ಅದನ್ನ ಭೂಮಿಯನ್ನ ನಿಂಗೆ ಚೆನ್ನಾಗಿ ಉಳುಮೆ ಮಾಡ್ಕೊಳ್ಳೋದು, ಇದೊಂದು ಅದನ್ನ ಕೆಲಸ ಮಾಡ್ಬೇಕಾಗುತ್ತೆ. ಈ ರೀತಿ ಮಾಡಿ ಅವ್ರು ಮಾಡಬಹುದು. ಆಮೇಲೆ ಇನ್ನೊಂದೇನು ಹೇಳ್ದಂಗೆ, ಈಗ ಮಾಗಿ ಹೇಳಿದ ಉಳುಮೆ ಮಾಡೋದು, ಇದರಿಂದ ಏನೇನು ಉಪಯೋಗ ಅಂತ ಹೇಳ್ತೀನಿ ಕೇಳಿ. ಅದು ಉಳುಮೆ ಮಾಡೋದ್ರಿಂದ ಒಂದು ಮಣ್ಣಿನ ರಚನೆ ಚೆನ್ನಾಗ್ತದೆ, ಮಾರ್ಪಾಡಾಗುತ್ತೆ. ಅಂದ್ರೆ ಏನಪ್ಪಾ ಅಂದ್ರೆ ಮಣ್ಣು ಚೆನ್ನಾಗೋದ್ರಿಂದ ಮಳೆ ಬಂದಾಗ ನೀರು ಹಿಡಿದಿಟ್ಕೊಳ್ಳುತ್ತೆ, ಮಣ್ಣು ಸವಕಳಿಯಾಗಿ ಹೋಗೋದಿಲ್ಲ. ಆಮೇಲೆ ಮಣ್ಣಿನಲ್ಲಿ ಸೂಕ್ಷ್ಮ ಜೀವಿಗಳು ಇರ್ತವೆ, ನಮಗೆ ಬೇಕಾದಂತ ಒಳ್ಳೆ ಸೂಕ್ಷ್ಮ ಜೀವಿಗಳು ಅಂದ್ರೆ ಬೆನಿಫಿಷಿಯಲ್ ಆರ್ಗಾನಿಸಮ್ಸ್ ಅಂತೀವಿ, ಅವೆಲ್ಲ ವೃದ್ಧಿ ಆಗ್ತವೆ, ಹೆಚ್ಚಿಗೆ ಆಗ್ತಾ ಹೋಗ್ತವೆ, ಅವಾಗ ಮುಂದಿನ ಬೆಳೆಗೆ ಅನುಕೂಲ. ಆಮೇಲೆ ನೆಕ್ಸ್ಟ್ ನಾವು ಕಳೆನಾಶಕಗಳೆಲ್ಲ ಸಿಂಪಡಣೆ ಮಾಡಿರ್ತೀವಲ್ಲ, ಆ ಸಿಂಪಡಣೆ ಮಾಡಿದ ಪ್ರಭಾವ ಇರುತ್ತಲ್ಲ, ಅವಾಗ ಕಾಲಕ್ರಮೇಣ ಕಡಿಮೆ ಆಗ್ತದೆ. ಸೊ ಅದೊಂದು ಪಾಯಿಂಟ್. ನೆಕ್ಸ್ಟ್ ಬೇರುಗಳು ಏನಾಗ್ತವೆ ಅಂದ್ರೆ, ಈಗ ನಾವು ಯಾವಾಗ ಆಳ ಉಳುಮೆ ಮಾಡ್ತೀವಿ ಮಣ್ಣಿನ ಉದುರುದ್ರಾಗಿರುತ್ತೆ, ಅವಾಗ ಮುಂದಿನ ಮುಂಗಾರು ಬೆಳೆ ತಗೊಂಡಾಗ ಬೇರುಗಳು ಬಹಳ ಚೆನ್ನಾಗಿ ಬೇರ್ ಬಿಡುತ್ತೆ, ಆಳವಾಗಿ ಬೇರ್ ಬಿಡುತ್ತೆ. ಮತ್ತೆ ಕೆಲ ಸರಿ ಮಳೆ ಬರ್ತಾ ಇದ್ರು ಸಹ ಆಳವಾಗಿ ಬೇರಿರೋದ್ರಿಂದ ಅದು ಗಿಡ ಸಾಯದಿಲ್ಲ, ಸಮೃದ್ಧವಾಗಿ ಬೆಳೆಯುತ್ತೆ, ಸಮೃದ್ಧವಾಗಿ ಬೆಳೆಯುತ್ತೆ. ಆಯ್ತು. ಸೊ ಈ ಎಲ್ಲ ಒಂದು ಕೆಲವು ಕಾರ್ಯಕ್ರಮಗಳನ್ನ ಅವರು ಮಾಡಬೇಕಾಗುತ್ತೆ. ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಹೇಳ್ತೀವಿ, ಈಗ ಅವರು ಈ ರೀತಿ ಉಳುಮೆ ಮಾಡ್ಕೊಂಡು ಭೂಮಿ ರೆಡಿ ಇಟ್ಕೊಂಡಿದ್ರು ಅಂತ ಇಟ್ಕೊಳ್ಳಿ. ನೆಕ್ಸ್ಟ್ ಏನಪ್ಪಾ, ನಿಮ್ಗೆ ನಿಮ್ಗೆ ಗೊತ್ತಿರೋ ಹಂಗೆ ಮೇ ತಿಂಗಳ 15ರ ಮಳೆ ಬರುತ್ತೆ. ಅವರು ಮೇ ಮೊದಲನೇ ವಾರದಲ್ಲಿ ಭೂಮಿ ಸ್ವಲ್ಪ ಇಟ್ಕೊಂಡಿರ್ತೀನಿ, ಒಂದು ಕಿವಿ ಮಾತು ಹೇಳ್ತೀರಿ. ಇವ್ರು ಏನ್ ಮಾಡ್ಬೇಕು, ಮೇ 15 ಅಥವಾ 20 ಆ ತಿಂಗಳು ಸ್ವಲ್ಪ ಮಳೆ ಬರುತ್ತೆ, ಬಂದಾಗ ಏನ್ ಮಾಡ್ಬೇಕು ಅಂದ್ರೆ ಕೆಲವು ಗೊಬ್ಬರದ ಬೀಜ ಇರ್ತವೆ, ಅಂದ್ರೆ ಯಾವ್ದಪ್ಪ ಅಂದ್ರೆ ನಮ್ಗೆ ಇದಿರ್ಬೋದು, ಏನು ಗ್ರಿಸಿಡಿ ಇರ್ಬೋದು, ಸಂದಂಪ್ ಇರ್ಬೋದು, ಹೌದು, ಇವನ್ನ ಏನ್ ಮಾಡ್ಬೋದು ಅಂದ್ರೆ ಒಂದು 20 ಕೆಜಿ ಅಷ್ಟು ಅವ್ರ ಏನ್ ಮಾಡ್ಬೇಕು, ಎರ್ಚ್ಬಿಡ್ಬೇಕು, ಎರ್ಚಿ ಕುಂಟೆ ಹಾಕ್ಬಿಟ್ರೆ ನಿಜ ಅದು ಮೊಳಕೆ ಬಂದು ಚೆನ್ನಾಗಿ ಬೆಳೀತದೆ. ಮತ್ತೆ ನಿಮ್ಗೆಲ್ಲ ಗೊತ್ತಾದ್ರೆ ನಮ್ಗೆ ಈ ಕಡೆ ಸುತ್ತಮುತ್ತ ಏನಂದ್ರೆ ಮಳೆ ಬಂದೇ ಬರ್ತದೆ, ಆಗ ಒಂದಿವ ಮಳೆ ಬಂತು ಅಂದ್ರೆ ಅದು ಚೆನ್ನಾಗಿ ಬೆಳೆಯುತ್ತೆ. ಅವರು ಈ ಒಂದು ಗಿಡ ಏನಿದೆ ಇದೆ, ಒಂದು 40-45 ದಿನಕ್ಕೆ ಅದು ಹೂ ಬರಕ್ ಶುರು ಆಗುತ್ತೆ. ಮೊದಲು ಹೂ ಬರಕ್ ಸ್ಟಾರ್ಟ್ ಆದ ತಕ್ಷಣನೇ ಅದ ಮುಗ್ಗೊಡಿಯೋದು. ಮುಗ್ಗೊಡಿಯೋ ನಮಗೆ ಗೊತ್ತಿದೆ, ಇವಾಗ ಎಲ್ಲ ನಮಗೆ ರೋಟೋವೇಟರ್ ಸಿಗ್ತವೆ, ರೋಟೋವೇಟರ್ ಸಿಕ್ಕು ಅದ್ರ ಹಾಕ್ತು ಅಂದ್ರೆ ಮಣ್ಣು ಒಡೆ ಸೇರು. ಹೀಗೆ ಆಗೋದ್ರಿಂದ ಏನಾಗುತ್ತೆ ಅಂದ್ರೆ ಮುಂದೆ ಅವ್ರ ಏನು ಮುಂಗಾರು ಬೆಳೆ ಹಾಕ್ತಾರೆ ಅದರಲ್ಲಿ ಬಹಳಷ್ಟು ನ್ಯೂಟ್ರಿಯಂಟ್ಸ್ ಅಂದ್ರೆ ಇದು ಗೊಬ್ಬರ ಪೋಷಕಾಂಶಗಳು ಕೊರತೆ ಬರೋದಿಲ್ಲ, ಮೈಕ್ರೋ ನ್ಯೂಟ್ರಿಯನ್ಸ್ ಕೊರತೆ ಆಗ್ಲಿ ಕೊರತೆ ಬರೋದಿಲ್ಲ. ಅಷ್ಟೇ ಅಲ್ಲದೆ ಏನ್ ಗೊಬ್ಬರ ಉಪಯೋಗ ಮಾಡ್ತಾರೆ, ಶೇಕಡ 25-30% ಸೇವ್ ಮಾಡಬಹುದು. ಇದಲ್ಲದೆ ಕೆಲವು ರೈತರು ಪಶುಸಂಗೋಪನೆ ಕಡೆನೂ ಕೂಡ ಲಕ್ಷ ಹಾಕ್ಬೋದಲ್ಲ ಡಾಕ್ಟರ್ ಬಸವಣ್ಣ ಅವರೇ? ಈಗಾಗಲೇ ನೀವು ಸಹ ಬಹಳಷ್ಟು ಆಗ್ಲೇ ಕೇಳ್ಬಿಟ್ರಿ, ಪಶು ಸಂಗೋಪನೆ ಮಾಡ್ತಾ ಇರೋರು ಏನ್ ಮಾಡ್ಬೇಕು ಅಂತ. ಈ ಪಶು ಅವಾಗ ಈ ಬಿಡು ಇರೋದ್ರಿಂದ ಮೊದಲು ಕೊಟ್ಟಿಗೆಗಳನ್ನ ನಿರ್ವಹಣೆ ಮಾಡೋದು ಬಹಳ ಅವ್ರು ತಿಳ್ಕೊಂಡು. ಎಷ್ಟು ಆಕಳು ಕಟ್ತೀರಿ ಅದ್ರ ಮೇಲೆ? ಹೌದೌದು, ಈ ಕೊಟ್ಟಿಗೆ ಇರ್ತದಪ್ಪ. ಹೌದು, ಆ ಕೊಟ್ಟಿಗೆ ಏನ್ ಮಾಡ್ಬೇಕು ಅಂದ್ರೆ ಆ ಕೊಟ್ಟಿಗೆ ಹಸುಗಳನ್ನೆಲ್ಲ ಹೊರಗಡೆ ಬಿಟ್ಟು ಆ ಕೊಟ್ಟಿಗೆಯನ್ನು ಚೆನ್ನಾಗಿ ಶುದ್ಧಿ ಮಾಡ್ಬೇಕು. ಆಮೇಲೆ ನಿಮ್ಗೆಲ್ಲ ಗೊತ್ತಿರೋ ಕೊಟ್ಟಿಗಳು ಕ್ರ್ಯಾಕ್ ಬಿಟ್ಟಿರ್ತವೆ. ಹೌದು, ಅದ್ರಲ್ಲಿ ಹುಳುಗಳೆಲ್ಲ ಇರ್ತವೆ. ಹುಳ ಇರುತ್ತೆ, ಹಾವು ಕೆಲವೊಂದ್ಸರಿ ಸೇರ್ಕೊಂಡ್ಬಿಡ್ತವೆ. ಆ ಕ್ರ್ಯಾಕ್ಸ್ ಇರ್ತವೆ, ಕ್ರ್ಯಾಕ್ಸ್ ಗಳನ್ನೆಲ್ಲ ಮುಚ್ಚಬೇಕು ನಮ್ಗೆ ವೈಟ್ ಸಿಮೆಂಟ್. ಅಂದ್ರೆ ನಿಮ್ಮ ಪಶುಗಳಿಗೆ ಸುರಕ್ಷತೆ ಕೂಡ ನೀವೇ ಕೊಡಬೇಕು. ಹೌದು, ಮೂಕ ಪ್ರಾಣಿಗಳಿರ್ತವೆ, ಕಾಳಜಿ ತಗೊಂಡ್ರೆ ಅವು ನಿಮ್ಮನ್ನ ಕಾಪಾಡ್ತಾವೆ, ನಮ್ಮನ್ನ ಕಾಪಾಡ್ತವೆ. ಇವಾಗ ಅವನ್ನೆಲ್ಲ ಕ್ರ್ಯಾಕ್ ಗಳನ್ನೆಲ್ಲ ಮುಚ್ಚಿ ನಂತರ ಅದಕ್ಕೆ ನಾವು ಒಂದು ಕ್ರಿಮಿನಾಟಕವನ್ನು ಸಿಂಪಡಣೆ ಮಾಡಬೇಕು. ಈಗ ಪಶುಗಳನ್ನ ಮಕ್ಕಳ ತರ ಪ್ರೀತಿ ಮಾಡಿದ್ರೆ ಅದ್ರದ್ದು ತರಾನೇ ಬೇರೆ. ನಿಮ್ಗೆ ರೈತ ಬಂದವರು ಈಗ ನಾವು ನೋಡ್ತಿರ್ತೇವಲ್ಲ ಕೆಲವು ಎತ್ತುಗಳನ್ನ, ಎಮ್ಮೆಗಳನ್ನ, ಕೋಣಗಳನ್ನ, ಆಕಳುಗಳನ್ನ ಏನು ಪ್ರೀತಿ ಮಾಡ್ತಾ ಇರೋದು ಮಕ್ಕಳ ತರ, ಅವು ಹಾಗೆ ಇವ್ರ ಜೊತೆ ಆಡ್ಕೋತಾನೆ ಇರ್ತವೆ. ಅವು ಆ ತರ ನೀವು ಬೆಳೆಸಬೇಕು. ಹೌದು, ಅಂದ್ರೆ ಕಾಳಜಿಯಿಂದ ಬೆಳೆಸಿದ್ರೆ ಅವು ಕೂಡ ಸಮೃದ್ಧವಾಗಿ ಕುಟುಂಬದ ಸದಸ್ಯರು ಅವರೆಲ್ಲ ಸರ್, ಅವರು ಬೇರೆ ಅಲ್ಲವೋ, ನಿಮ್ ಕುಟುಂಬದ ಸದಸ್ಯರು, ನಿಮ್ಮ ಕುಟುಂಬದ ಸದಸ್ಯರ ಜೊತೆ ನೀವ್ ಹೇಗಿರ್ಬೇಕು ಹಾಗಿರ್ತೀರಿ. ನಾವು ಅವ್ರು ನಮ್ಮ ಸದಸ್ಯರು ಅಂತಾನೆ ನೋಡ್ಕೋಬೇಕು. ಹಿಂದೆ ನೀವು ಕೊಟ್ಟಿಗೆನ ಆದಷ್ಟು ನಿಮ್ಮನೆ ಹತ್ರನೇ ಇಟ್ಕೋಬೇಕು. ಹಿಂದೆ ಇವಾಗ ನಾವು ಉತ್ತರ ಕೆಲವು ಕರ್ನಾಟಕದಲ್ಲೆಲ್ಲ ನೋಡಿದ್ರೆ ಮನೆಗೂ ಈ ಏನ್ ಕೊಟ್ಟಿಗೆ ಇದೆಯಲ್ಲ, ಕೊಟ್ಟಿಗೆ ಅಂತಾನೆ ಇಲ್ಲ, ಅದು ಮನೆ ಒಳಗಡೆ ಸೇರೋಗ್ಬಿಟ್ಟಿದೆ. ಹೌದು, ಆಡಿತ ಮಾಡಿದ್ದಾರೆ. ನಾ ಹೇಳ್ದಂಗೆ ನೆಕ್ಸ್ಟ್ ಏನ್ ಮಾಡ್ಬೇಕು, ಎಲ್ಲ ಕ್ರ್ಯಾಕ್ ಗಳನ್ನ ಮುಚ್ಚಬೇಕು. ಮುಚ್ಚಾದ ಮೇಲೆ ಏನ್ ಮಾಡ್ಬೇಕು, ಒಳ್ಳೆ ಒಂದು ಕ್ರಿಮಿನಾಶಕವನ್ನು ಹೊಡಿಬೇಕು, ಹುಳಗಳೆಲ್ಲ ಸಾಯ್ತವೆ. ಹೌದು, ನೆಕ್ಸ್ಟ್ ವೈಟ್ ವಾಷಿಂಗ್, ವೈಟ್ ವಾಶ್ ಮಾಡಿ. ಇದು ಡಾಕ್ಟರ್ ಎಸ್ ಬಸವಣ್ಣವರೇ ತಾವು ಏನ್ ಹೇಳಿದ್ರಲ್ಲ, ಇದು ಪ್ರತಿಯೊಬ್ರು ಏನು ಕ್ರಿಮಿನಾಶಕ ಹೊಡೆಯೋದು, ನಿಮ್ಮ ಕೊಟ್ಟಿಗೆನ ಶುಚಿತ್ವವಾಗಿ ಇಟ್ಕೊಳ್ಳೋದು ಪ್ರತಿ ರೈತರು ಮಾಡಬೇಕು. ಏ ನಮ್ಗೆ ಸಮಯ ಇಲ್ಲ ಅಂತ ಹೇಳೋದಲ್ಲ, ಒಂದು ದಿನ ಅದು ನೀವು ಆಕಳನ್ನಾಗ್ಲಿ ಯಾವ್ದೇ ಪ್ರಾಣಿಗಳನ್ನ ನಿಮ್ ಕೊಟ್ಟಿಗೆಯಿಂದ ಹೊರಗೆ ಕಟ್ಟಬೇಕು. ಈ ಸಮಯದಲ್ಲಿ ಅದೇ ಹೊರಗೆ ಕಟ್ಟಬೇಕಾಗಿ ನೀವು ಶುಚಿತ್ವ ಇಟ್ಕೊಂಡಿಲ್ಲ ಅಂದ್ರೆ ಮತ್ ನೀವು ಸಣ್ಣ ಪುಟ್ಟ ಅನಾಹುತ ಆಗ್ತದೆ. ಮೂಕ ಪ್ರಾಣಿಗಳಿಗೆ ಎಲ್ಲೋ ಒಂದು ಹುಳ ಬಂದ್ಬಿಡಿತಪ್ಪ, ನೀವು ಹಗ್ಗದಲ್ಲಿ ಕಟ್ಟಾಕ್ಬಿಡ್ತೀರಿ, ಅವ್ಕ ಹೊರಗಡೆನು ಹೋಗಕ್ಕಾಗಲ್ಲ. ಏನು ಇದಾದ್ರೆ ನಿಮ್ ಇನ್ಸೂರೆನ್ಸ್ ಅದೇನು ಮಾಡ್ತೀರಾ? ಅದಲ್ಲ, ಯಾಕಂದ್ರೆ ನೀವು ಮಕ್ಕಳ ಪಶುನ ಬೆಳೆಸಿರ್ತೀರಲ್ಲ, ಅದು ನೀವು ಹೋಗ್ಬಿಡ್ತದಲ್ಲ, ಜೀವ ಹೋಯ್ತಲ್ಲ ಅಂದ್ರೆ ಅದ್ ಯಾವ್ದೇ ಇರ್ಬೋದು, ಕೋಣ ಇರ್ಬೋದು, ಎಮ್ಮೆ ಇರ್ಬೋದು, ಎತ್ತಿ ಇರ್ಬೋದು, ಮತ್ತೆ ಆಕಳ ಇರ್ಬೋದು. ಆಮೇಲೆ ಮತ್ತೇನಪ್ಪ, ವೈಟ್ ವಾಷಿಂಗ್ ಮಾಡಿ ಈ ಸಮಯದಲ್ಲಿ ನೀವ್ ಹೇಳ್ದಂಗೆ ಎಲ್ಲ ರಾಸುಗಳನ್ನ ಹೊರಗಡೆ ಕಟ್ಟಿರ್ತೀವಿ. ಅಷ್ಟಾದ್ಮೇಲೆ ನಾವು ಎಲ್ಲ ಅವಶ್ಯಕವಾಗಿ ಅದನ್ನ ಬಾಗಿಲನ್ನ ಮುಚ್ಚಬೇಕು, ಕಿಟಕಿಗಳನ್ನೆಲ್ಲ ಬಂದ್ ಮಾಡ್ಬೇಕು. ಅಂದ್ರೆ ನಾವು ಔಷಧಿ ಹೊಡೆದಿರ್ತೀವಲ್ಲ, ಚೆನ್ನಾಗಿ ಔಷಧಿ ಎಲ್ಲ ರೂಮಿನಲ್ಲಿ ವಾಸನೆ ಆಗಿ ಎಲ್ಲಾ ಹುಳುಗಳು ಸಾಯ್ಬೇಕು. ಇದಾದ ನಂತರ ಅದನ್ನ ಬಾಗಿಲನ್ನ ತೆಗೆದು ಒಂದೆರಡು ದಿನ ಗಾಳಿ ಆಡಿ ಎಲ್ಲ ಅಂದ್ರೆ ಏನು ವಾಸನೆ ಇಲ್ದಂಗೆ ಆಗ್ಬೇಕು. ನಂತರ ನಮ್ಮ ಆಕಳುಗಳನ್ನ ಅಲ್ಲಿ ಅದರೊಳಗೆ ಕಟ್ಟಬಹುದು. ಇದು ಒಂದು ಬೇಸಿಗೆಯಲ್ಲಿ ಮಾಡುವಂತ ಬಹಳಷ್ಟು ಮುಖ್ಯವಾದ ವಿಚಾರ. ಆಯ್ತು ಡಾಕ್ಟರ್. ನಂತರ ಇನ್ನು ಕೆಲವೊಂದು ಎರಡು ವಿಚಾರ ಇದೆ. ಒಂದೇನು ಅಂದ್ರೆ ಈಗ ಬೇಸಿಗೆ ಹೆಚ್ಚು ಇರೋದ್ರಿಂದ ಆಕಳುಗಳನ್ನ ಆಗಾಗ ಮೈ ತೊಳೆಯೋದು ಒಳ್ಳೇದು, ತಂಪಾಗುತ್ತೆ, ಸ್ವಲ್ಪ ನೀರ್ ಹಾಕ್ಬೇಕು. ಅದ್ರ ಮೇಲೆ ತೊಳೆಯೋದು, ನೀರ್ ಹಾಕ್ತಾ ಇರೋದು ಆಗಾಗ ಮಾಡ್ಬೇಕು. ಇನ್ನೊಂದು ಅಂದ್ರೆ ಈ ಏನೋ ಅದು ಶೆಡ್ ಇರ್ತದೆ, ಅದು ಮೇಲ್ಗಡೆ ಬೇಕಾದ್ರೆ ಹುಲ್ಲನ್ನು ಒದಿಸಬಹುದು. ಆಮೇಲೆ ಕಿಟಕಿಗಳಿಗೆ ಗೋಣಿ ಚೀಲಗಳು ಕಟ್ಟೋದು, ಆ ಗೋಣಿ ಚೀಲಗಳಿಗೆ ನೀರನ್ನ ಸಿಂಪಡಿಸೋದ್ರಿಂದ ತಂಪಾಗಿರುತ್ತೆ. ಗೊತ್ತಾಯ್ತಲ್ಲ. ಆಮೇಲೆ ಇನ್ನೊಂದ್ ಏನಂದ್ರೆ, ರೈತರು ಏನ್ ಆಕಳ ಫೀಲ್ಡ್ ಕರ್ಕೊಂಡು ಹೋಗ್ತಾರೆ ಅದನ್ನ ಬೆಳಿಗ್ಗೆ ಮತ್ತು ಸಾಯಂಕಾಲ ಮಾತ್ರ ಉಪಯೋಗಿಸಬೇಕು. ಮಧ್ಯಾಹ್ನದ ಹೊತ್ತು ನೆರಳಿನಲ್ಲಿ ಕಟ್ಟಬೇಕು. ನಾವು ಕೆಲವರು ನೋಡಿದೀವಿ ಏನಿಲ್ಲ ಹಾಗೆ ಬಿಟ್ಟಿರ್ತಾರೆ ಮಧ್ಯಾಹ್ನದ ಹೊತ್ತು ಮಾಡ್ತಾರೆ, ಪಾಪ ಅದಕ್ಕೆ ಬಹಳಷ್ಟು ತೊಂದರೆ ಆಗುತ್ತೆ. ಬೆಳಿಗ್ಗೆ ಮತ್ತು ಸಾಯಂಕಾಲದ ಹೊತ್ತು ಒಂದು 4 ಗಂಟೆ ಮೇಲೆ ಉಪಯೋಗ ಮಾಡಬೇಕು, ಮತ್ತೆ ಮಿಕ್ಕ ಟೈಮಲ್ಲಿ ಅದನ್ನ ನೆರಳಲ್ಲಿ ಕಟ್ಟಬೇಕು. ಸೊ ಈ ಒಂದು ಕೆಲವು ವಿಚಾರಗಳನ್ನ ಅವರು ಮಾಡಬೇಕಾಗುತ್ತೆ. ಇದಲ್ಲೇ ಗೊಬ್ಬರ ಕಡೆ ರಕ್ಷಣೆ ಮಾಡ್ಕೊಳ್ಳಕ್ಕೆ ಹೆಂಗ್ ಮಾಡಬೇಕು, ಕೊಟ್ಟಿಗೆ ಗೊಬ್ಬರನ, ಇದ್ರ ಬಗ್ಗೆನು ಹೇಳ್ಬಿಡಿ ಡಾಕ್ಟರ್. ಇದು ಯಾಕಂದ್ರೆ ನಾನು ಬಹಳ ಕಡೆ ಹೋದಾಗ ಏನಾಗ್ತದೆ ಅಂದ್ರೆ, ಪಾಪ ಎಲ್ಲ ಹೈನುಗಾರಿಕೆ ಮಾಡಿರ್ತಾರೆ, ಆ ಏನು ಸಗಣಿ ಏನ್ ಬರ್ತದೆ ರೋಡ್ ಆ ಕಡೆ ಈ ಕಡೆ ಹಾಕಿರ್ತಾರೆ, ಚೆಲ್ ಬಿಡ್ತಾರೆ ನೋಡಿ ರೋಡ್ ಆ ಕಡೆ. ಅದು ವಿಪುಲವಾದ ಪೋಷಕಾಂಶಯುತವಾದ ಒಂದು ಇದು, ನೀವು ದುಡ್ಡು ಕೊಟ್ಟರು ಅದು ಸಿಗೋದಿಲ್ಲ, ಮಾರ್ಕೆಟ್ ಅಲ್ಲಿ ಸಿಗೋದಿಲ್ಲ ಅದು. ಯಾಕಂದ್ರೆ ತಾಜಾ ಇರ್ತದೆ ಮತ್ತೆ ಅದು ನಿಮ್ಮ ಬೆಳೆಗಳಿಗೆ ತೀರಾ ಅವಶ್ಯಕವಾಗಿರುತ್ತೆ. ಅದನ್ನ ನಾವು ಅಲ್ಲಿ ಇಲ್ಲಿ ಚೆಲ್ಲಿ ನೀವು ಬಳಕೆ ಮಾಡದೇನೆ ಹೊರಗೆ ಚೆಲ್ಲಿದ್ರೆ ಅದು ದೊಡ್ಡ ನಷ್ಟ ನಿಮಗೆ. ಈಗ ರೈತರೇನು ಆ ಕಡೆ ಕಡೆ ರೋಡ್ ಬದಿಗಳಲ್ಲಿ ಹಾಕಿರ್ತಾರೆ, ಅದ್ರಲ್ಲಿ ಏನು ಇರಕ್ಕಿಲ್ಲ, ಬರಬಹುದು ಏನಂದ್ರೆ ಒಂದು ಮಣ್ಣಿದ್ದೆ ಒಂಥರ, ಅದ ಏನಾಗಿರ್ತದೆ ಮಳೆ ಬಂದಿರ್ತದೆ,

ಲಿಂಗವ ಮಾನವ ಧರ್ಮದ ಬೋಧಕ ಲಿಂಗದ ಕೂದಲ ಸಂಗನ ಬೀಡು ಲಿಂಗದ ಕೂದಲ ಸಂಗನ ಬೀಡು ಎಲೆ ಮಾನವ ಲಿಂಗ ಪೂಜೆಯ ಮಾಡು ಎಲೆ ಮಾನವ ಲಿಂಗ ಪೂಜೆಯ ಮಾಡು ಮಾಡುತ್ತ ಕೂಡಲ ಸಂಗನ ಕೂಡೋ ಮಾಡುತ್ತ ಕೂಡಲ ಸಂಗಮ ಲಿಂಗವ ಸತ್ಯ ಶಾಂತಿಯ ಸಾಧಕ ಲಿಂಗವ ಸತ್ಯ ಶಾಂತಿಯ ಸಾಧಕ ಲಿಂಗವ ಮಾನವ ಧರ್ಮದ ಬೋಧಕ ಲಿಂಗವ ಮಾನವ ಧರ್ಮದ ಬೋಧಕ ಲಿಂಗವ ಕೂಡಲ ಸಂಗನ ಬೀಡು ಲಿಂಗರ ಕೂಡಲ ಸಂಗನ ಬೀಡು ಎಲೆ ಮಾನವ ಲಿಂಗ ಪೂಜೆಯ ಮಾಡು ಪೂಜೆಯ ಮಾಡು ಎಲೆ ಮಾನವ ಓಂ ಭಜಿಸು ಭಜಿಸು ಪಂಚಾಕ್ಷರಿಯ ನಿಜದೊಳು ನುಡಿಯಿರಿ ಶಿವ ಸುದ್ದಿಯ ಓಂ ಭಜಿಸು ಭಜಿಸು ಪಂಚಾಕ್ಷರಿಯ ನಿಜದೊಳು ನುಡಿಯಿರಿ ಶಿವ ಸುದ್ದಿಯ ಶಿವನ ನಾಮವನು ಚಂದ ಚಂದ ಚಂದ ಶಿವನ ಪಂಚಾಕ್ಷರಿಯ ನಿಜದೊಳು ನುಡಿಯಿರಿ ಶಿವ ಸುದ್ದಿಯ ಒಬ್ಬರಿಸು ಪಂಚಾಕ್ಷರಿಯ ನಿಜದೊಳು